ಅನ್ನೋದೊಂದು. ಮುರೆಲ್ ಮೀನು ಕೃಷಿ ತಂತ್ರಜ್ಞಾನವನ್ನು ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ. ಈ ಅಭಿವೃದ್ಧಿಪಡಿಸಿರುವ ತಂತ್ರಜ್ಞಾನವನ್ನು ರೈತ ಬಾಂಧವರು ಅಳವಡಿಸಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಮೀನುಗಾರಿಕೆಯನ್ನು ತೊಡಗಿಸಿಕೊಂಡದ್ದೇ. ಆದ್ದರಲ್ಲಿ ನಮ್ಮ ಮುರೆಲ್ ಮೀನುಗಳನ್ನು ಒಂದು ಸಾಕಾಣಿಕೆಯನ್ನು ಅತ್ಯಂತ ವೇಗವಾಗಿ ಬೆಳೆದು ಮತ್ತೆ ರೈತರು ಹೆಚ್ಚು ಲಾಭವನ್ನು ಪಡೆಯಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಹಾಗೆ ಭಾರತದಲ್ಲಿ ಯಾವ್ಯಾವ ತಳಿಗಳಿದೆ ಈ ಮುರೆಲ್ ಮೀನುಗಳಲ್ಲಿ, ಮತ್ತೆ ಯಾವ್ಯಾವ ಹೆಸರಿನಿಂದ ಇದನ್ನ ಕರಿತೀರಿ ಅನ್ನೋದಾದ್ರೆ, ಮುರೈ ಅನ್ನೋದು ಹಿಂದಿಯಲ್ಲಿ ಹೇಳ್ತೀವಿ, ಮತ್ತೆ ಕೊರ ಮೀನು ಅಥವಾ ಕೊರಮಟ್ಟ ಅನ್ನೋದು ತೆಲುಗುಲ್ಲೇ, ವೈರಲ್ ಮೀನು ತಮಿಳಿನಲ್ಲಿ, ಕೊರವಾ ಒಂಟಿನ್ ವರಲ್ ಮಲಯಾಳಂನಲ್ಲಿ ಹೇಳ್ತಾರೆ, ಚೆಂಗೆ ಶೋಲ್ ಅಂದು ಬಂಗಾಳಿಯಲ್ಲಿ ಹೇಳ್ತಾರೆ, ಮರಲ್ ಅನ್ನೋದನ್ನ ಮರಾಠಿಯಲ್ಲಿ ಹೇಳ್ತಾರೆ, ಹಾಲ್ ಅನ್ನೋದು ಅಸ್ಸಾಮಿ ರಾಜ್ಯದ ಒಂದು ಅಸ್ಸಾಮಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ, ಕೊರವ ಕೊರಮ ಕೊರಚ ಅನ್ನೋದು ಕರ್ನಾಟಕದಲ್ಲಿ ಆ ಒಂದು ಮೀನಿಗೆ ಹೆಸರು ಇದೆ, ಲೋಕಲ್ ಆಗಿ ಕರೆಯೋದು. ಹಾಗೆ ಗಂಧೀಶ ಅನ್ನೋದು ಒರಿಸ್ಸಾದಲ್ಲಿ ಈ ಒಂದು ಸ್ಥಳೀಯವಾಗಿ ಕರೆಯುವಂತಹ ಮೀನಿನ ಹೆಸರುಗಳು ಈ ಒಂದು ಮುರಲ್ ಅನ್ನ. ಹಾಗೆ ಮುರಲ್ ಮೀನು ತಳಿಯ ಗುಣಲಕ್ಷಣಗಳೇನು, ಯಾವ ರೀತಿ ಯಾವ ಒಂದು ಈ ಒಂದು ಮೀನಿನ ಗುಣಲಕ್ಷಣಗಳನ್ನು ಹೊಂದಿರುತ್ತೆ ಅಂದ್ರೆ, ಭಾರತದಲ್ಲಿ ಮುರಲ್ ಮೀನುಗಳನ್ನ ಹೆಚ್ಚು ಬೆಲೆಗೆ ಮಾರಾಟ ಮಾಡಬಹುದು ಒಂದು, ಮತ್ತು ಜೀವಂತವಾಗಿಯೂ ಸಹ ಈ ಒಂದು ಮೀನುಗಳನ್ನ ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾಗಾಣಿಕೆಯನ್ನ ಮಾಡಬಹುದು. ಇದರಿಂದ ಹೆಚ್ಚು ಮೀನು ಗ್ರಾಹಕರನ್ನ ಅಥವಾ ತಿನ್ನುವ ಗ್ರಾಹಕರನ್ನ ನಾವು ಸೆಳೆಯಬಹುದು, ಮತ್ತೆ ತಾಜಾತನವನ್ನು ನೀಡೋದರಿಂದ ಹೆಚ್ಚು ಹೆಚ್ಚು ಈ ಮುರಲ್ ಮೀನುಗಳನ್ನ ಆಯ್ಕೆ ಮಾಡಿಕೊಳ್ಳೋದರಲ್ಲಿ ಗ್ರಾಹಕರು ಮುಂದಾಗಿದ್ದಾರೆ. ಮತ್ತೆ ಮೀನು ಇದರಿಂದ ಇನ್ನಿನ್ನ ಗುಣಲಕ್ಷಣಗಳು ಏನು ಅಂದ್ರೆ, ಮುರಲ್ ಅದು ಸಣ್ಣ ಪ್ರಮಾಣದಲ್ಲೂ ಸಹ ಇದನ್ನು ಮಾಡಬಹುದು. ತಮ್ಮ ಇತ್ತಲ ಪ್ರದೇಶದಲ್ಲಿ ಒಂದು ಸ್ವಲ್ಪ 10x10 ಅಥವಾ 20x20 ಈ ತರ ಏನಾದ್ರು ಜಾಗಗಳು ಇತ್ತು ಅಂದ್ರೂ ಸಹ ಅದರಲ್ಲಿ ನಮಗೆ ಎಷ್ಟು ಬೇಕು ಒಂದು 100, 200 ಅಥವಾ 50 ನಾವು ಸಾಕಾಣಿಕೆಯನ್ನು ಮಾಡಬಹುದು. ಇದು ದಿನ ಬಳಕೆಗೆ ಅಥವಾ ನಮ್ಮ ಸ್ಥಳೀಯ ಬಳಕೆಗೂ ಸಹ ನಾವು ಮಾಡಿಕೊಳ್ಬಹುದು. ಇದಕ್ಕೆ ಹೆಚ್ಚಿಗೆ ಲೇಬರ್ ಓರಿಯೆಂಟೆಡ್ ಯಾವುದು ಇರೋದಿಲ್ಲ. ಹಾಗೆ ಇದನ್ನ ಮೌಲ್ಯವರ್ಧಿತವಾಗಿ ಉತ್ಪನ್ನಗಳನ್ನು ಸಹ ಮಾಡಬಹುದು. ಅದರಲ್ಲಿ ಫಿಲೆಟ್ಸ್ ಗಳನ್ನು ಮಾಡಬಹುದು, ಉಪ್ಪಿನಕಾಯಿ ಮಾಡಬಹುದು, ಮುರಲ್ ಉಪ್ಪಿನಕಾಯಿ, ಮತ್ತೆ ಸಾಂಬಾರ್ ಪಾಗಳನ್ನು ಮಾಡಿ ತಿನ್ಬಹುದು, ಫ್ರೈಗಳನ್ನು ಮಾಡಬಹುದು, ಸ್ಟಿಕ್ ಮೀನಿನ ಮುರಲ್ ಸ್ಟಿಕ್ಸ್ ಅಂತ ಹೇಳ್ತೀವಿ, ಈಗ ಕಡ್ಡಿ ಈಗ ಫಿಂಗರ್ ಚಿಪ್ಸ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇದನ್ನು ಸಹ ನಾವು ಇನ್ನು ಹಲವಾರು ಸುಮಾರು ಒಂದು 20-30 ವೆರೈಟಿ ವರ್ಗೂ ನಾವು ಈ ಮೌಲ್ಯಾಧಾರಿತ ಉತ್ಪನ್ನಗಳಾಗಿ ಈ ಮುರಲ್ ಮೀನುಗಳಿಂದ ನಾವು ಪಡೆಯಬಹುದು. ಹಾಗೆ ಮುರಲ್ ಮೀನುಗಳು ಹಾವಿನ ತಲೆಯನ್ನು ಹೋಲುವುದರಿಂದ, ಮತ್ತೆ ಪಟ್ಟೆ ಇರೋದ್ರಿಂದ, ಮತ್ತು ಕಂದು ಬಣ್ಣ ಮತ್ತು ಸಿಮೆಂಟ್ ಕಲರ್ ಅಂದ್ರೆ ಗ್ರೇ ಕಲರ್ ಇರೋದ್ರಿಂದ, ಹಾಗೂ ಕಪ್ಪು ಬಣ್ಣಕ್ಕೆ ಹೊಂದಿರೋದ್ರಿಂದ ಇದು ಹೆಚ್ಚು ಆಕರ್ಷಣೆಯಾಗಿರುತ್ತೆ. ಹಾಗೂ ಇದಕ್ಕೆ ಮೀಸೆ ಇರೋದ್ರಿಂದ, ನೀಳಾಕಾರವಾಗಿ ಬೆಳೆಯೋದ್ರಿಂದ, ಅತ್ಯಂತ ಹೆಚ್ಚು ಪ್ರೋಟೀನ್ ಇರೋದ್ರಿಂದ, ಸಾಮಾನ್ಯವಾಗಿ ಈ ಮೀನುಗಳಿಗೆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಹೆಚ್ಚು ವ್ಯಾಲ್ಯೂಗಳಿದೆ, ಅಂದ್ರೆ ಕಮರ್ಷಿಯಲ್ ಆಗಿ ನಾವು ಹೆಚ್ಚು ರೇಟ್ ಅನ್ನ ಹೊಂದಿರುವಂತಹ ಮೀನು. ಮತ್ತೆ ಈ ಒಂದು ಮೀನುಗಳನ್ನ ಯಾವ ರೀತಿ ನಾವು ಸಾಕಾಣಿಕೆ ಮಾಡಬೇಕು, ಸಾಕಾಣಿಕೆ ಮಾಡಬೇಕಾದಂತಹ ಕೊಳ ಯಾವ ರೀತಿ ವಿನ್ಯಾಸವನ್ನು ಮಾಡಿಕೊಳ್ಳಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ, ಉತ್ತಮ ಗುಣಮಟ್ಟದ ನೀರು ದೊರೆಯುವ ಜಾಗದಲ್ಲಿ ನಾವು ಈ ಒಂದು ಕೆರೆಯನ್ನ ನಿರ್ಮಾಣ ಮಾಡಿಕೊಳ್ಬೇಕು. ಅದರಲ್ಲಿ 1.5 meters ಅಂದ್ರೆ 4-5 feet ನೀರು ನಿಲ್ಲುವಂತಹ ಆಳ ಹೊಂದಿರಬೇಕು. ಹಾಗೆ ರೆಕ್ಟಾಂಗ್ಯುಲರ್ ಆಯತಾಕಾರವಾಗಿ ಇದ್ದಷ್ಟು ಕೊಳಗಳು ಒಳ್ಳೆಯದು. ಯಾಕೆಂದ್ರೆ ಹಾರ್ವೆಸ್ಟ್ ಮಾಡಬೇಕಾದಾಗ ನಾವು ಕೊಯ್ಲಿಗೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಆಯತಾಕಾರದ ಒಂದು ಕೊಳ ಬಹಳ ಉಪಯುಕ್ತವಾಗುತ್ತದೆ. ಒಂದು ಇನ್ಕ್ಲೈನ್ ಆಗಿರಬೇಕು, ಒಂದು ಕಡೆ ಎಲ್ಲ ನೀರು ಬಂದು ಹಾರ್ವೆಸ್ಟ್ ಟೈಮ್ನಲ್ಲಿ ಒಂದು ಕಡೆ ಬಂದು ಶೇಖರಣೆ ಮಾಡುವಂಗೆ ಒಂದು ಇಳಿಜಾರು ಕೊಳಗಳನ್ನ ನಿರ್ಮಾಣ ಮಾಡ್ಕೊಳ್ಬೇಕು. ಹಾಗೆ ಇದನ್ನ ಪಾಲಿಥಿನ್ ಲೈನಿಂಗ್ ಸಹ ಅಳವಡಿಸಿಕೊಂಡು ಸಹ ನಾವು ಈ ಒಂದು ಮುರಲ್ ಕೃಷಿಯನ್ನು ಮಾಡಬಹುದು. ಬಿತ್ತನೆ ಮಾಡಬೇಕಾದ್ರೆ ಸುಮಾರು 5-8 centimeters ಉದ್ದದ ಮೀನು ಮರಿಗಳನ್ನೇ ಬಿತ್ತನೆ ಮಾಡಬೇಕಾಗುತ್ತೆ. ನೀರು ತುಂಬಿದ ಮೇಲೆ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನ ಕೊಳಗಳ ಸಿದ್ಧತೆಯನ್ನು ಮಾಡಿಕೊಂಡ ನಂತರ 5-8 centimeters ಉದ್ದದ ಮುರಲ್ ಮೀನುಗಳನ್ನ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಸುಮಾರು 80-90% ಇಳುವರಿಯನ್ನು ಪಡಿಬಹುದು ಯಾವಾಗ ನಾವು 5-8 centimeters ಮೀನು ಮರಿಗಳನ್ನ ಬಿತ್ತನೆ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ. ಹಾಗೆ ಇದರದ್ದು ನಿರೀಕ್ಷಿತ ಬೆಳವಣಿಗೆ ಅವಧಿ ಎಷ್ಟಿರುತ್ತೆ ಅಂದ್ರೆ 8-10 months ಈ ಒಂದು ಮುರಲ್ ಮೀನುಗಳನ್ನ ಬೆಳವಣಿಗೆಯನ್ನು ಮಾಡಬೇಕಾಗುತ್ತೆ. ಆವಾಗ ಸುಮಾರು 700-900 ಅಥವಾ 1 kilo ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಸೊ 1 kiloಗೆ ಸುಮಾರು ಏನಿಲ್ಲ ಅಂದ್ರೂ 500-600 rupees ನಾವು ಮಾಡಬಹುದು. ಒಂದು ಕೊಳಕ್ಕೆ ಸರಾಸರಿ ನಾವು ಒಂದು 10,000 to 15,000 ಬಿತ್ತನೆಯನ್ನ ಮಾಡಬಹುದು. ಇದಕ್ಕೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಸುಮಾರು 6,000 to 8,000 ಬಿತ್ತನೆ ಮಾಡಬಹುದು. ಆದ್ರೆ ಅಧಿಕ ಪ್ರಮಾಣದಲ್ಲಿ ಅಂದ್ರೆ ಅತ್ಯಂತ ಹೆಚ್ಚಿನ ಸಾಂದ್ರತೆಯಲ್ಲಿ ಬಿತ್ತನೆ ಮಾಡೋದ್ರಿಂದ ಅದಕ್ಕೆ ಆದಂತಹ ಬೇರೆ ಪದ್ಧತಿಗಳಿರುತ್ತೆ. ಆ ಪದ್ಧತಿಗಳನ್ನ ನಾವು ಅನುಸರಿಸಿದ್ದೇ ಆದ್ರಲ್ಲಿ ಹೆಚ್ಚಿನ ಪ್ರಮಾಣದ ಹೆಚ್ಚಿನ ಸಾಂದ್ರತೆಯ ಮೀನುಮರಿಗಳನ್ನ ಬಿತ್ತನೆ ಮಾಡಬಹುದು. ಹಾಗೆ ಇದರದ್ದು ಉಷ್ಣಾಂಶ ಅಥವಾ ನೀರಿನ ತಾಪಮಾನ ಯಾವ ತರ ಇರಬೇಕು, ಉಷ್ಣಾಂಶ ಯಾವ ತರ ಇರಬೇಕು, ನಮ್ಮ ಈ ಕಡೆ ಬಿಜಾಪುರ ಅಥವಾ ಉತ್ತರ ಕರ್ನಾಟಕಕ್ಕೆ ಈ ಮುರಲ್ ಮೀನುಗಳನ್ನ ಸಾಕಾಣಿಕೆ ಮಾಡಬಹುದು ಅಂತ ನೋಡೋದಾದ್ರೆ, ಮೀನಿನ ಉಷ್ಣಾಂಶ ಎಲ್ಲಾ ಒಂದು ಪ್ರದೇಶಕ್ಕೂ ಈ ಒಂದು ಮುರಲ್ ಮೀನುಗಳು ಅಡ್ಜಸ್ಟ್ ಮಾಡ್ಕೊಳ್ತಾ ಇರ್ತವೆ. ಆ ಬೆಳವಣಿಗೆಗೆ ಉತ್ತಮ ಬೆಳವಣಿಗೆಯನ್ನ ಅದು ನಮ್ಮ ಒಂದು ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ ಹೊಂದಿದೆ. ಇದರಲ್ಲಿ ನಮಗೆ ಇದರ ಜೊತೆಗೆ ಕೃತಕ ಆಹಾರದ ನಾವು ನೀಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಉಷ್ಣಾಂಶದ ಅಂದ್ರೆ ನಮಗೆ 28-32 degrees centigrade ಇದ್ರೂ ಸಹ ನಾವು ಈ ಒಂದು ಮೀನುಗಳನ್ನ ಬಿತ್ತನೆಯನ್ನ ಮಾಡಬಹುದು ಮತ್ತೆ ಕಲ್ಚರ್ ಅನ್ನ ಮಾಡಬಹುದು. ಈಗ ಹಾಗೆ ಕೃತಕ ಆಹಾರದ ಬಳಕೆ, ಕೃತಕ ಆಹಾರ ಅಂದ್ರೆ ನಮಗೆ ಪ್ರೋಟೀನ್ ಪರ್ಸೆಂಟ್ 40-60% ಇರುವಂತಹ ಪ್ರೋಟೀನ್ ಕೃತಕ ಆಹಾರದ ಬಳಕೆಯನ್ನು ಮಾಡಿದ್ದೇ ಆದರಲ್ಲಿ ನಮಗೆ 6-8 ತಿಂಗಳಲ್ಲಿ ನಮಗೆ ಈ ಮುರಲ್ ಮೀನುಗಳನ್ನ ನಾವು ಹಾರ್ವೆಸ್ಟ್ ಮಾಡಬಹುದು. ಸುಮಾರು 700-900 grams ವರೆಗೂ ಈ ಒಂದು ಮುರಲ್ ಮೀನುಗಳನ್ನ ನಾವು ಕೊಯ್ಲನ್ನ ಮಾಡಬಹುದು. ಹೀಗೆ ಕೃತಕ ಆಹಾರಗಳು ಅಂದ್ರೆ ಪೆಲೆಟೆಡ್ ಫೀಡ್ಸ್ ಅಥವಾ ತೇಲುವ ಆಹಾರ ಅಂತ ಹೇಳ್ತೀವಿ. ಇದರಲ್ಲಿ ಸುಮಾರು 40-60% ಪ್ರೋಟೀನ್ ಇರುತ್ತೆ. ಇನಿಷಿಯಲ್ಲಿ ಒಂದ್ ಸ್ವಲ್ಪ 60% ಪ್ರೋಟೀನ್ಗಳನ್ನ ಹೊಂದಿರುವಂತಹ ಕೃತಕ ಆಹಾರಗಳನ್ನ ನಮ್ಮ ರೈತರು ಬಳಕೆ ಮಾಡೋದ ಮೂಲಕ ಹೆಚ್ಚು ನರ್ಸರಿಯಲ್ಲಿ ನಾವು ಸಾಯುವ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಆ ನಿಟ್ಟಿನಲ್ಲಿ ರೈತ ಬಾಂಧವರು ಹೆಚ್ಚು ಕೇರ್ ಅನ್ನ ತಗೊಳ್ಬೇಕಾಗುತ್ತೆ ಈ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಯಾಕೆ ಅಂದ್ರೆ ನರ್ಸರಿಯಲ್ಲಿ ಸುಮಾರು ನಮ್ಮ ಒಂದು ಮ್ಯಾನೇಜ್ಮೆಂಟ್ ನಿರ್ವಹಣೆ ಫೇಲ್ಯೂರ್ ಆಯ್ತು ಅಂದ್ರೆ 50-70% ಅಲ್ಲೇನೆ ಸಾಯುವಂತಹ ಪ್ರಮಾಣ ಇರುತ್ತೆ. ಅದಕ್ಕೆ ನರ್ಸರಿಯಲ್ಲಿ ನಾವು ಹೆಚ್ಚು ಶುಶ್ರೂಷೆಯನ್ನ ನಾವು ನೀಡಬೇಕಾಗತ್ತೆ. ಮಾರ್ಕೆಟ್ ಈಗಾಗಲೇ ನಾನು ಹೇಳಿದಂಗೆ ಮಾರ್ಕೆಟ್ ಅನ್ನು ನೆರೆಯ ರಾಜ್ಯವಾದಂತಹ ತೆಲಂಗಾಣದಲ್ಲಿ ಮತ್ತೆ ಹೈದರಾಬಾದ್ನಲ್ಲಿ ಒಳ್ಳೆ ಸೂಕ್ತವಾದ ಮಾರುಕಟ್ಟೆ ಇದೆ. ಅದರಲ್ಲಿ ಒಂದೊಂದು ಸೀಸನ್ಗಳಿರುತ್ತೆ, ದಿನ ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ ರೇಟ್ಗಳು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಭಾನುವಾರ ಮತ್ತು ಗುರುವಾರ ಈ ಒಂದು ಮೀನಿಗೆ ಸುಮಾರು 600-800 rupees ಪರ್ ಕಿಲೋ ಅಂದ್ರೆ 1 kg ಈ ಒಂದು ಮೀನುಗಳು ಮಾರಾಟ ಆಗಿರೋದು ನೋಡಿದೀವಿ. ಇಲ್ಲಿಂದ ಸ್ಥಳೀಯವಾಗಿ ಬೆಳೆದಂತಹ ರೈತರು ಸಹ ಅವರೇ ತಗೊಂಡೋಗ್ತಾರೆ, ಇಲ್ಲಾಂದ್ರೆ ಫೋನ್ ಮಾಡಿದ್ರೆ ಅವರೇ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಮಾಡುವಂತಹ ಮೀನುಗಾರರೇ ಬಂದು ಇಲ್ಲಿಂದ ಕೊಂಡೋಗಿರೋದು ನಾವು ನೋಡಿದ್ವಿ. ಈ ಒಂದು ಮುರಲ್ ಮೀನುಗಳು ಸ್ಥಳೀಯವಾಗಿ ನಾವು ಎಲ್ಲಾ ವಾತಾವರಣಕ್ಕೂ ಹೊಂದಿಕೊಂಡು ಬೆಳೆಯೋದ್ರಿಂದ ಇದು ಹೆಚ್ಚು ಲಾಭದಾಯಕ. ರೈತರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ನಮ್ಮ ಕೇಂದ್ರವನ್ನ, ಅದರಲ್ಲೂ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರವನ್ನ ಸಂಪರ್ಕ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಈ ಒಂದು ಮುರಲ್ ಬಗ್ಗೆ ನಾವು ನೀಡುತ್ತೇವೆ. ಡಾಕ್ಟರ್, ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ನಮ್ಮ ರೈತರು ಮುರಲ್ ಮೀನು ಕೃಷಿಯನ್ನು ಮಾಡಿದ್ರೆ ಅವರಿಗೆ ಲಾಭ ಆಗ್ತದೆ ಅನ್ನುವಂತಹ ಒಂದು ವಿಚಾರವನ್ನ ತಾವು ಹೇಳಿದ್ರಿ. ಇದು ಬಹಳ ಸ್ಫೂರ್ತಿದಾಯಕವಾಗಿರುವಂತಹ ಒಂದು ವಿಚಾರ. ಬೇರೆ ತಳಿಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಮುರಲ್ ಕೃಷಿ ಯಾವ ರೀತಿ ಇವರಿಗೆ ಲಾಭ ತಂದು ಕೊಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಖಂಡಿತವಾಗೂ. ಯಾಕೆ ಅಂದ್ರೆ ನಾವು ಸಾಮಾನ್ಯವಾಗಿ ಮೀನುಗಾರಿಕೆ ಅಂದ ತಕ್ಷಣ ಕಟ್ಲ, ರೋಹು, ಬ್ರಿಗಾಲು, ಕಾಮನ್ ಕಾರ್ಪು ಇವು ಸ್ಥಳೀಯ ಮತ್ತು ವಿದೇಶಿ ಮೀನುಗಳ ಗೆಂಡೆ ಮೀನುಗಳನ್ನೇ ನಾವು ಪ್ರಸ್ತಾಪ ಮಾಡ್ತೇವೆ. ಇದನ್ನೇ ಬೆಳೆಯಿರಿ ಅಂತ ಸುಮಾರು ಎಲ್ಲಾ ಕಡೆನೂ ನಾವು ಹೇಳ್ತೇವೆ. ಆದ್ರೆ ಈ ಒಂದು ಮೀನುಗಳಿಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ರೈತರಲ್ಲಿ ಅವರು ತೆಗೆದುಕೊಳ್ಳೋದು, ಮಾರಾಟಗಾರರು ತಗೊಳ್ಳೋ ಅಂತ ರೇಟ್ ಏನು ಅಂದ್ರೆ ಸುಮಾರು 60-70 rupees ಅಥವಾ 100 rupees ಮ್ಯಾಕ್ಸಿಮಮ್ ಅಂದ್ರೆ 90-100 rupees ಅದು 1 kg ಬಂದಿದ್ರೆ. ಆದ್ರೆ ಈ ಮುರಲ್ ಮೀನುಗಳಿಗೆ ಇನಿಷಿಯಲ್ಲಿ ಮಿನಿಮಮ್ ಲೋಕಲ್ ಸ್ಥಳೀಯವಾದಂತ ಮಾರುಕಟ್ಟೆಲೇ ಸುಮಾರು 250-300 rupees ಇದೆ. ಇನ್ನು ಹೈದರಾಬಾದ್ಗಳಿಗೆ ಹೋದಿತ್ತು ಅಂದ್ರೆ ನಿಮ್ಗೆ 600-800 ವರೆಗೂ ಹೋಗಿರೋದು ನಾವು ನೋಡಿದೀವಿ. ಆದ್ರಿಂದ ಅದಕ್ಕೂ ಕಟ್ಲಾ, ರೋಹು, ಬ್ರಿಗಾಲ್ ಬೆಳೆಯೋದಕ್ಕೂ ನಿಮ್ಗೆ 8-10 tmonths ಬೇಕು. ಮುರಲ್ ಬೆಳೆಯೋದಕ್ಕೂ 8-10 tmonths ಬೇಕು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಪ್ರೈಸ್ ಜಾಸ್ತಿ ಇರೋದು, ಬೆಲೆ ಯಾವ್ದಕ್ಕಿದೆ ಅದನ್ನ ನಾವು ಕಲ್ಚರ್ ಮಾಡಿದ್ರೆ ಬೆಸ್ಟ್ ಅನ್ನೋದು ನನ್ನ ಒಂದು ಸಲಹೆ. ಈಗ ಮೀನು ಮರಿಗಳು ಬೇಕು ಅಂತಂದ್ರೆ ಮುರಲ್ ಮೀನು ಕೃಷಿ ಮಾಡುವಂತವರಿಗೆ ಎಲ್ಲಿಂದ ತಗೊಂಡು ಬರಬಹುದು ಅಂತೀರಾ? ಅವರು ಎಲ್ಲಿ ಲಭ್ಯ ಅದಾವ ಮೀನು ಮರಿಗಳು? ಇದು ಆಂಧ್ರಪ್ರದೇಶದ ಒಂದು

ಬಾದೇವಿ ಬಾನನ್ನ ಸಂದ ಸಾರೆ ಕೊಳ್ಳದ ಮನಸ್ಸಲ್ಲೇ ನಗತೆ ನಿತ್ತಮ್ಮ ಬಾದೇವಿ ಬಾನಣ್ಣ ಬೊಮ್ಮೆ ಮನೆ ಕರಿಯಲ್ಲ ಕೋಪವಯ್ಯನ ಮ್ಯಾಲೆ ಯಾಕವ್ವ ಜಗದಂಬ ಕೋಪವಯ್ಯನ ಮ್ಯಾಲೆ ಮಾತಾಡವಲ್ಲೆ ಏನಗವಲ್ಲೆ ಇಂತ ನಗರ ಗಿರಿ ಧೋಳು ನಗತ ನಿಂತಮ್ಮ ಬಾದೇವಿ ಬಾನಣ್ಣ ಬೊಮ್ಮ ಮನೆ ನಗವಲ್ಲೆ ಜಗದಂಬ ಮಾತಾಡನೀವಲ್ಲೆ ನಗವಲ್ಲೆ ಕರಿಯಲ್ಲ ಮಾತಾಡನೀವಲ್ಲೆ ನಗವಲ್ಲೆ ಕರಿಯಲ್ಲ ಮಾತಾಡನೀವಲ್ಲೆ ನಗವಲ್ಲೆ ಜಗದಂಬ ಕೋಪವ ಯಾಕೆ ನಮ್ಮ ಮ್ಯಾಲೆ ಇಂತ ನಗರ ಗಿರಿ ಧೋಳು ನಗತ ನಿತ್ತಮ್ಮ ಬಾದೇವಿ ಬಾನಣ್ಣ ಬೆನ್ನ ಮೇಲೆ ನಗರ ಗಿರಿ ಧೋಳು ಚಿತ್ತಲ್ಲ ನಿನ್ನ ಮ್ಯಾಲೆ ಅಚ್ಚಲ್ಲ ಹಾಡಿದ್ರ ಚಿತ್ತಲ್ಲ ನಿನ್ನ ಮ್ಯಾಲೆ ಅಚ್ಚಲ್ಲ ಹಾಡಿದ್ರ ಚಿತ್ತಲ್ಲ ನಿನ್ನ ಮ್ಯಾಲೆ ಅಚ್ಚಲ್ಲ ಹಾಡಿದ್ರ ಚಿತ್ತಲ್ಲ ನಿನ್ನ ಮ್ಯಾಲೆ ಹೊತ್ತಿಗೆ ಕೂಡ ಏ ಬಾಲಗಯ್ಯ ಇಂತ ನಗರ ಗಿರಿ ಧೋಳು ನಗತ ನಿತ್ತಮ್ಮ ಬಾದೇವಿ ಬಾನನ್ನ ಬೆನ್ನ ಮೇಲೆ ಬಲಗೈಯ ಜಗದಂಬ ಕೂಡ ಬಲಗೈಯ ಕರಿಯಲ್ಲ ಹತ್ತಿಗೆ ನೀ ಕೂಡ ಬಲಗೈಯ ಕರಿಯಲ್ಲ ಹತ್ತಿಗೆ ನೀ ಕೂಡ ಬಲಗೈಯ ಜಗದಂಬ ಚತುರ್ಲ ದೇವಿ ನಮ್ಮ ಮ್ಯಾಲೆ ಇಂತ ನಗರ ಗಿರಿ ಧೋಳು ನಗತ ನಿತ್ತಮ್ಮ ಬಾದೇವಿ ಬಾನಣ್ಣ ಬೆನ್ನ ಮೇಲೆ ತೈ ನಿನ್ನ ಕೆಂಗಣ್ಣರವು ಸಾಕ ಅಂಜಿನ ತೈ ನಿನ್ನ ಕೆಂಗಣ್ಣರವು ಸಾಕ ಮುಂದಾಲು ಪುರಿಗಿ ಹೋಗಲಾರೆ ಇಂತ ನಗರ ಗಿರಿ ಧೋಳು ನಗತ ನಿತ್ತಮ್ಮ ಬಾದೇವಿ ಬಾ ನನ್ನ ಬೆನ್ನ ಹೊಗಲಾರೆ ಜಗದಂಬ ಹೊಗಲಾರೆ ಜಗದಂಬ ಅಂತದ ಕೌಲಾಯೇ ಕೂಡ ನನಗ ಇಂತ ನಗರ ಗಿರಿ ಧೋಳು ನಗತ ನಿತ್ತಮ್ಮ ಬಾದೇವಿ ಬಾನಣ್ಣ ಬೆನ್ನ ಮೇಲೆ ಇಂತ ಶಾರೆ ಪಳ್ಳದಲ್ಲಿ ನಗತ ನಿತ್ತಮ್ಮ ಬಾದೇವಿ ಮುನಿಯ ಗಂಡನಾಗಿ ಪರಶುರಾಮ ನಡದಿ ಉದೌದ ಜಾಮದಗ್ನಿ ಮುನಿಯ ಗಂಡನಾಗಿ ಪರಶುರಾಮ ನಡೆದಿ ಊರ ಗ ಹಚ್ಚಿಸಿದಿ ಸಿಡಿ ಮುಳ್ಳ ನಡುವ ಬೆನ್ನಾಗ ಚುಂಚಿ ಸಿಡಿ ಒಡದಿ ಉರವುದ ಸಿಡಿ ಮುಳ್ಳ ನಡುವ ಬೆನ್ನಾಗ ಚುಂಚಿ ಸಿಡಿ ಒಡದಿ ಉರವುದ ಪಾದ ಮೇಲೆ ಬೆತ್ತು ಮಂದಿಯ ಕೆಂಗರಿ ಹರಿ ಕಮದಿನ ರಾಮನಿಂದ ತರಸೀದಿ ಉರವುದ ಕೆಂಗರಿ ಹರಿ ಕಮದಿನ ರಾಮನಿಂದ ತರಸೀದಿ ಉರವುದ ಕೆಂಗರಿ ಹರಿ ಕಮದಿನ ರಾಮನಿಂದ ತರಸೀದಿ ಉರವುದ ಕೆಂಗರಿ ಹರಿ ಕಮದಿನ ರಾಮನಿಂದ ತರಸೀದಿ ಉರವುದ ಹುಡುಗಿ ಹುಡಿಸಿ ಅಕ್ಷಣದಿ ಹಳ್ಳಿಗೆ ಕೈಯಾಗ ಕುಡಿಸಿ ಹಾಡ್ಲಿಗೆ ಕೈಯಾಗ ಕುಡಸೀರಿ ಕನ್ನಡದ ದೇವಿ ಅದಿ ಶಕ್ತಿ ಏನು ಕನಸೀರಿ ಉರವುದ ಕನ್ನಡದ ದೇವಿ ಅದಿ ಶಕ್ತಿ ಮಾಯಿ ಅನಸೀರಿ ಉರವುದ ಕನ್ನಡದ ದೇವಿ ಅದಿ ಶಕ್ತಿ ಮಾಯಿ ಅನಸೀರಿ ಉರವುದ ಕನ್ನಡದ ದೇವಿ ಅದಿ ಶಕ್ತಿ ಏನು ಕನಸೀರಿ ಉರವುದ ಶುಕ್ರವಾರ ಮಂಗಳವಾರ ಜಾತ್ರೆ ಗರದಿ ಕಣಿಸೋಗಳು ಬಾವಿ ಶಾನ ಸಂಧಿ ಬಂದಿ ಮಂಗಳವಾರ ಜಾತ್ರೆ ಗರದಿ ಕಣಿಸೋಗಳು ಬಾವಿ ಜನ ಸಂಧಿ ಬಂದಿ ಹಣ ಕಾಯಿತರ ಅವರಂತ ಹುಲಕುಂದ ಭೀಮಸಂದ ಹಣ ಕಾಯಿತರ ಅವರಂತ ಹುಲಕುಂದ ಭೀಮಸ ಅಂದ.